ಮುತ್ತಿನ ಚರಗ ಮಲಿಗಾರ ಭೂಮಿ ತಾಯಿ ಮುತ್ತಿನ ಚರಗ ಮರಿ ಮಾಡು ಮುತ್ತಿನ ಚರಗ ಮಲಿಗಾರು ಭೂಮಿ ತಾಯಿ ಮುತ್ತಿನ ಚರಗ ಮರಿ ಮಾಡು ಎತ್ತ ಮೇಸುವ ತಮ್ಮ ನಮ್ಮೆತ್ತ ನೋಡಿ ಏನೋ ಮುತ್ತಿನ